ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ಕೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಹಿಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಆಲಿಸಬಹುದು ಅರಿಶಿಣ ಬೇಸಾಯದ ತಾಂತ್ರಿಕತೆಗಳ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಶೇಖರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು, ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು, ನಂತರ ಪ್ರಾಯೋಜಿತ ಕಾರ್ಯಕ್ರಮ ಮತದಾರರ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ, ಮತದಾತ ಜಂಕ್ಷನ್, ಪ್ರಾಯೋಜಕರು ಭಾರತದ ಚುನಾವಣಾ ಆಯೋಗ. ಬನ್ನಿ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ ಕೇಳೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಅರಿಶಿಣ ಬೇಸಾಯದ ತಾಂತ್ರಿಕತೆಗಳ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಶೇಖರಗೌಡ ಪಾಟೀಲ್ ಅವರೊಂದಿಗೆ ಇದೀಗ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಅರಿಶಿನ ಒಂದು ಬೇಸಾಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಅರಿಶಿನ ಒಂದು ಬೆಳೆಯಲ್ಲಿ ಯಾವ ರೀತಿ ಉತ್ತಮ ಇಳುವರಿಯನ್ನು ಪಡೆಯಬಹುದು, ಅರಿಶಿನ ನಮ್ಮ ಜಿಲ್ಲೆಗೆ ಯೋಗ್ಯವಾದಂಥ ಬೆಳೆ ಹೇಗೆ, ಇಲ್ಲಿ ಬೆಳಿಬಹುದಾ ಹೇಗೆ, ಅರಿಶಿನ ಬೆಳೆದ್ರಿಂದ ಯಾವ ರೀತಿ ರೈತರಿಗೆ ಲಾಭ ಇದೆ, ಜೊತೆಗೆ ಮಾರುಕಟ್ಟೆ ಒಂದು ವ್ಯವಸ್ಥೆ, ಅರಿಶಿನವನ್ನು ಬೆಳೆದ ಮೇಲೆ ಅದನ್ನು ಹದಗೊಳಿಸೋದಿರ್ಬೋದು ಅಥವಾ ಸಂಸ್ಕರಣೆ ಮಾಡಿ ಇಟ್ಕೊಳ್ಳೋದಿರ್ಬೋದು ಅಥವಾ ಅದನ್ನು ಮೌಲ್ಯವರ್ಧನೆ ಮಾಡೋದಿರ್ಬೋದು, ಹಲವಾರು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಶೇಖರಗೌಡ ಪಾಟೀಲರು ನಮ್ಮೊಂದಿಗಿದ್ದಾರೆ. ಈ ಒಂದು ವಿಚಾರವಾಗಿ ಮಾಹಿತಿಯನ್ನು ಮಾಡಿಕೊಡ್ತಿದ್ದಾರೆ. ಬನ್ನಿ ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳೋಂಥ. ನಮಸ್ಕಾರ ಶೇಖರಗೌಡ್ರೆ. ನಮಸ್ಕಾರ ಸರ್. ಮೊದಲನೇದಾಗಿ ಈ ಅರಿಶಿನಕ್ಕೆ ಬಂದಾಗ ಹೇಗೆ ನಮ್ಮ ಜಿಲ್ಲೆಯಲ್ಲಿ ರೈತರು ಅರಿಶಿನವನ್ನು ಬೆಳಿಬೋದು ಅಂತೀರ, ಹೇಗೆ ತಾವು? ಅರಿಶಿನಕ್ಕೆ ನಮ್ಮ ರಾಯಚೂರು ಜಿಲ್ಲೆಯ ಮಾನ್ವಿ ಮತ್ತು ಸಿಂಧನೂರು ತಾಲೂಕಿನಲ್ಲಿ ಈಗಾಗಲೇ ಕೆಲವೊಂದು ರೈತರು 4 ಅಥವಾ 6 ವರ್ಷಗಳಿಂದ ಇತ್ತೀಚೆಗೆ ಬೆಳೀತಾ ಇದ್ದಾರೆ. ಬಟ್ ಅದರಲ್ಲಿ ಏರಿಯಾ ಸ್ವಲ್ಪ ಹೆಚ್ಚು ಆಗೋದು ಕಂಡು ಬಂದರೆ ಉತ್ತಮವಾದಂತ ಸಾಧನೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೇಗೆ ಈಗ ಅರಿಶಿನವನ್ನು ಬೆಳಿಬೇಕಾದ್ರೆ ಅದಕ್ಕೆ ಮಣ್ಣು ಮತ್ತು ಹವಾಗುಣ ಹೇಗಿರ್ಬೇಕಂತೀರಿ? ಯಾವ ರೀತಿ ಮಣ್ಣಿದ್ರೆ ಇಳುವರಿ ಚೆನ್ನಾಗಿ ಬರ್ತದೆ? ಈಗ ಅರಿಶಿನವನ್ನು ಬೆಳೆಯಲಿಕ್ಕೆ ಮಣ್ಣು ಮತ್ತು ಹವಾಗುಣ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಸೊ ಈ ಅರಿಶಿನ ಬೆಳೆಯು ಹೆಚ್ಚಾಗಿ ಸ್ವಲ್ಪ ನೀರನ್ನು ಬಯಸುವಂತ ಬೆಳೆ. ನೀರು ಜಾಸ್ತಿ ಬೇಕು? ನೀರು ಜಾಸ್ತಿ ಬೇಕು. ಅಲ್ಲದೆ ಸರಿಸುಮಾರು 1500 ಮಿಲಿಮೀಟರ್ ವರ್ಷಕ್ಕೆ ಅಷ್ಟು ಮಳೆ ಬೀಳ್ತಕ್ಕಂತ ಪ್ರದೇಶದಲ್ಲಿ ಇದನ್ನ ಉತ್ತಮವಾಗಿ ಮತ್ತು ಅತಿ ಲಾಭದಾಯಕವಾಗಿ ಬೆಳಿಬಹುದು. ಅದಲ್ಲದೇ ಈ ಬೆಳೆಯನ್ನ ಎಂಥ ಮಣ್ಣಲ್ಲಿ ಬೆಳಿಬೇಕಪ್ಪ ಅಂತಂದ್ರೆ ಕೆಂಪು ಮಿಶ್ರಿತ ಗೋಡು ಮಣ್ಣು, ಈಗ ಮತ್ತೇನಂದ್ರೆ ಕಪ್ಪು ಮಿಶ್ರಿತ ಲೋಮಿ ಸಾಯಿಲ್ ಅಂತ ಹೇಳ್ತೀವಲ್ಲ, ಅಂತ ಮಣ್ಣು. ಆಮೇಲೆ ಇದಕ್ಕಿಂತ ಸಾಯಿಲ್ ಅಂತ ಏನಿ ಇಂಥ ಮಣ್ಣು ಅಂತೇನಿಲ್ಲ, ಇದನ್ನ ಎಲ್ಲಾ ರೀತಿಯೊಳಗೂ ಬೆಳೆಯೋದು. ಮುಖ್ಯವಾದ ವಿಚಾರ ಏನಂದ್ರೆ ಮಣ್ಣಿನಿಂದ ನೀರು ಬಸಿದು ಹೋಗ್ತಕ್ಕಂಥ ವ್ಯವಸ್ಥೆ ಇರಬೇಕು. ಒಂದೇದ್ದು ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಸಾವಯವ ಯುಕ್ತ ಪದಾರ್ಥಗಳು ಮಿಕ್ಸ್ ಆಗಿರಬೇಕು. ಅದು ಅಲ್ಲದೇ ಮಣ್ಣಿನ ರಸಸಾರ ಅಂದ್ರೆ ಪಿ ಎಚ್ ಅಂತ ಹೇಳ್ತೀವಲ್ಲ ಸರ್, ಅದು 4.5-7.5 ಇದ್ರೆ ಅತಿ ಸೂಕ್ತ. ಇದಲ್ಲದೆ ಮತ್ತು ಈ ಬೆಳೆಗೆ ಮಣ್ಣಿನ ಒಂದು ನಾವು ಹೇಳ್ತೀವಲ್ಲ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣು, ಕೆಂಪು ಮಣ್ಣು ಕಪ್ಪು ಮಣ್ಣಿನಲ್ಲಿ ಅಷ್ಟೇನು ವ್ಯತ್ಯಾಸ ಆಗುದಿಲ್ಲ, ಮಣ್ಣಿನ ಬಣ್ಣಕ್ಕೇನು ಇದು ವ್ಯತ್ಯಾಸ ಇಲ್ಲ. ಆದ್ರೆ ಮುಖ್ಯವಾಗಿದ್ದು ಇದ್ರ ಎರಡು ಗುಣ ಅಂದ್ರೆ ನೀರು ಬಸಿದು ಹೋಗ್ತಕ್ಕಂಥದ್ದು ಒಂದು, ಇನ್ನೊಂದು ಸಾವಯವ ಯುಕ್ತ ಮಣ್ಣಿರ್ಬೇಕು. ಚಲೋ ಅಂದ್ರೆ ಫಲವತ್ತಾದ ಮಣ್ಣು, ಫಲವತ್ತಾದ ಮಣ್ಣಿದ್ರೆ ಭಾರಿ ಉತ್ತಮವಾದ ಇಳುವರಿಯನ್ನೇ ನಿರೀಕ್ಷಿಸಬಹುದು. ಇನ್ನು ಅರಿಶಿನವನ್ನ ಬೆಳಿಬೇಕನ್ನುವಂಥ ರೈತರು ನಮ್ಮ ಜಿಲ್ಲೆಗೆ ಸೂಕ್ತವಾದಂಥ ತಳಿಗಳು ಯಾವ್ದಾವೆ ಇಲ್ಲಿ ನಮ್ಮ ಜಿಲ್ಲೆಗೆ ಅಂಥೇಳಿ? ಅಂತವೇನಿಲ್ಲ, ಬಟ್ ನಮ್ಮ ರಾಜ್ಯಕ್ಕಾಗಿ ಶಿಫಾರಸು ಮಾಡಿದಂಥ ತಳಿಗಳಂತಂದ್ರೆ ಬೇಕಾದಷ್ಟಿದೆ. ಹೆಚ್ಚಾಗಿ ಈಗ ಆಯಾ ಪ್ರದೇಶದಲ್ಲಿ ಬೆಳೀತಕ್ಕಂಥ ತಳಿಯನ್ನ ಆಯಾ ಪ್ರದೇಶದ ಹೆಸರಿನಿಂದನೂ ಕರೀಲಾಗ್ತಾ ಇದೆ. ಈ ಬೀದರ್ನಲ್ಲಿ ತಗೊಂಡ್ರೆ ಬೀದರ್ ಲೋಕಲ್ ಅಂತ ಒಂದು ತಳಿ ಅಲ್ಲಿ ರೈತರಿಗೆ ಪ್ರಚಲಿತವಾಗಿದೆ. ಆಮೇಲೆ ಸುಧಾರಿತ ತಳಿಗಳಾದಂಥ ಸುವರ್ಣ, ಸುಗುಣ, ಸುದರ್ಶನ, ಆಯಾ ಹೆಸರ್, ಪ್ರಭಾ, ಪ್ರತಿಭಾ, ಕಡಪ, ದೆನ್ ಅಲೆಪ್ಪಿ, ಸೇಲಮ್ಮು, ಇಂಥವೆಲ್ಲ ಇನ್ನೂ ಅನೇಕವಾದಂತಹ ಸುಧಾರಿತ ತಳಿಗಳನ್ನು ಶಿಫಾರಸು ಮಾಡಲಾಗಿದೆ ನಮ್ಮ ರಾಜ್ಯಕ್ಕಾಗಿ. ನಿಮ್ಮ ವಿಶ್ವವಿದ್ಯಾಲಯದ ಏನಾದರೂ ಇದ್ರ ಬಗ್ಗೆ ಸಂಶೋಧನೆಗಳು ನಡೆದು ಈ ತಳಿ ನಮ್ಮ ಜಿಲ್ಲೆಗೆ ಯೋಗ್ಯವಾಗಿ ಚಲೋ ಬರ್ತದಂತಕ್ಕಂಥದ್ದು ಏನಾದರೂ ರೈತರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ನಡೆದಿದೆ? ಹೇಗೆ ನಡೆದಿದೆ ಸರ್? ಇದೇ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ ಇಲ್ಲಿ ಲಭ್ಯವಿರತಕ್ಕಂಥ ಕೆಲವೊಂದು ತಳಿಗಳನ್ನು ನಾವು ಸಂಗ್ರಹ ಮಾಡಿ ಅವುಗಳ ಒಂದು ರೆಸ್ಪಾನ್ಸ್ ಅಂತೀವಲ್ಲ, ಅವುಗಳ ಒಂದು ರಿಸಲ್ಟ್ ಫಲಿತಾಂಶವನ್ನ ಈ ವಾತಾವರಣಕ್ಕೆ ಎಸ್ಪೆಷಲಿ ನಾರ್ದರ್ನ್ ಕರ್ನಾಟಕ ರೀಜನ್ಗೆ ನಾವು ಪ್ರಯೋಗಗಳನ್ನು ನಡೆಸ್ತಾ ಇದ್ದೀವಿ. ಹಲವಾರು ತಳಿಗಳನ್ನು ಸಂಗ್ರಹ ಮಾಡಿ ಆ ತಳಿಗಳಲ್ಲಿ ಯಾವುದು ಅತಿ ಸೂಕ್ತವಾದ ಬೆಳೆ ತಳಿ ಮತ್ತು ಹೆಚ್ಚಿನ ಇಳುವರಿ ಕೊಡ್ತಕ್ಕಂತ ಅನ್ನೋದ್ರ ಬಗ್ಗೆ ಪ್ರಯೋಗಗಳು ಪ್ರಾರಂಭವಾಗಿವೆ. ಆದ್ರೆ ಪ್ರಾರಂಭಿಕ ಹಂತದಲ್ಲಿಲ್ಲ, ಕೊನೆಯ ಹಂತದಲ್ಲಿಗೂ ಕೆಲವೊಂದಿಷ್ಟು ಪ್ರಯೋಗಗಳಿವೆ. ಅದನ್ನು ಸ್ವಲ್ಪ ಒಂದು ವರ್ಷ ಇನ್ನೂ ಎರಡು ವರ್ಷದಲ್ಲಿ ನಾವು ಸೂಕ್ತವಾದ ತಳಿಗಳನ್ನು ನಮ್ಮ ಭಾಗದ ರೈತರಿಗೆ ಶಿಫಾರಸು ಮಾಡಲಿಕ್ಕೆ ನಾವು ಸಿದ್ಧರಾಗ್ತೀವಿ. ಈಗ ಒಂದು ವಿಚಾರ, ಇನ್ನೊಂದು ಏನಂತಂದ್ರೆ ಅರಿಶಿನವನ್ನ ಬೆಳಿಬೇಕಂತ ರೈತರು ನಾಟಿ ಮಾಡತಕ್ಕಂತ ಕಾಲ ಯಾವ್ದಂತಿರ್ತಾವ? ಅತಿ ಸೂಕ್ತವಾದ ಕಾಲ ಅಂದ್ರೆ ಮುಂಗಾರಿ. ಮುಂಗಾರಿ ಅಂದ್ರೆ ಕರಾವಳಿ ಪ್ರದೇಶದೊಳಗೆ ಸ್ವಲ್ಪ ಬೇಗನೆ ಬಿತ್ತಬೇಕಾಗ್ತತಿ, ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ. ಉಳಿದ ಪ್ರದೇಶಗಳೊಳಗೆ ಮೇದಿಂದ ಜೂನ್ ತಿಂಗಳ ತನಕನು ಬಿತ್ತನೆ ಮಾಡಬಹುದು. ಇನ್ನ ಮುಖ್ಯವಾಗಿ ಭೂಮಿ ಸಿದ್ಧತೆಗೆ ಬಂದಾಗ ಹೇಗೆ ರೈತರು ಅರಿಶಿನವನ್ನ ಬೆಳೆಯುವಂತ ರೈತರು ಹೇಗೆ ಭೂಮಿ ಸಿದ್ಧತೆಯನ್ನ ಮಾಡಬೇಕು, ಅದಕ್ಕೆ ಅಂತರ ಎಷ್ಟು ಕೊಡಬೇಕು, ಯಾವ ರೀತಿ ಅದನ್ನ ನಾಟಿಗೆ ಭೂಮಿಯನ್ನ ತಯಾರು ಮಾಡ್ಕೋಬೇಕಂತಿರ್ತಾವ? ಬಹಳ ಮುಖ್ಯವಾದ ಮತ್ತು ತಾಂತ್ರಿಕವಾಗಿ ಕೇಳಿದಂತ ಪ್ರಶ್ನೆ ಇದು. ಭೂಮಿ ಸಿದ್ಧತೆ ಮಾಡುವುದು ಇದರಲ್ಲಿ ಬಹಳ ಒಂದು ಗಮನ ಹರಿಸಬೇಕಾದಂತ ವಿಷಯ. ಮಾಗಿ ಉಳುಮೆ ಅಂತ ಹೇಳ್ತೀವಲ್ಲ ಸರ್, ಮಾಗಿ ಬೇಸಿಗೆ ಕಾಲದ ನಂತರ ಅಂದ್ರೆ ಹಿಂದಿನ ಕ್ರಾಪ್ ಅನ್ನ ತಕ್ಕೊಂಡ ನಂತರ ಏನು ನಾವು ಸಾಗುವಳಿ ಮಾಡ್ತೀವಲ್ಲ, ಅದರಲ್ಲಿ ಫಸ್ಟ್ ಮೊಟ್ಟ ಮೊದಲಿಗೆ ರಂಟೆ ಹೊಡಿಬೇಕು ಭೂಮಿಯನ್ನು. ಆಳವಾದ ರಂಟೆ ಹೊಡೆದು ಒಂದು 15-20 ದಿವಸದ ತನಕನು ಮಣ್ಣು ಭೂಮಿಯ ಸೂರ್ಯ ರಶ್ಮಿಯನ್ನು ಉಣ್ಬೇಕು. ಉಂಡು ಅಂದ್ರೆ ಮಣ್ಣು ಕಾಯ್ಬೇಕು. ಅದರಿಂದ ಈ ಹಳೆ ಕ್ರಾಪಿನಿಂದ ಬಿಟ್ಟು ಹೋದಂತ ರೋಗಗಳ ಅಂಶಗಳಾಗಲಿ, ಕೀಟಗಳ ತತ್ತಿಗಳಾಗಲಿ, ಮತ್ತಾವುದೇ ಕೋಶಾವಸ್ಥೆಗಳಾಗಲಿ ಬಿಸಿಲಿಗೆ ತೆರೆಯಲ್ಪಟ್ಟು ಅವು ಸತ್ತು ಹೋಗ್ಬಿಡ್ತವೆ. ಒಂದು ಮಳೆ ಬಿದ್ದ ತಕ್ಷಣ ರಂಟೆ ಹೊಡೆದ ಮೇಲೆ ಹೆಂಟಿಗಳು ಕರಗಿದ ಮೇಲೆ ಒಂದು 2 ಸರ್ತಿ ನಾವು ಹರಗಬೇಕು. ಹರಗಿದ ಮೇಲೆ ಶಿಫಾರಿತ ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನ ಭೂಮಿಯಲ್ಲಿ ಚೆನ್ನಾಗಿ ಮಿಶ್ರ ಮಾಡಬೇಕು. ಸುಮಾರು 25 ಟನ್ ಕಡಿಮೆ ಅಂದ್ರೆ ಅಷ್ಟು ಹಾಕ್ಲೇಬೇಕು ಒಂದ್ ಹೆಕ್ಟರ್ಗೆ 25 ಟನ್ ಅಷ್ಟು ಕೊಟ್ಟಿಗೆ ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರವನ್ನ ಭೂಮಿ ಸಿದ್ಧತೆ ಮಾಡುವಾಗಲೇ ಮಿಶ್ರ ಮಾಡಬೇಕು. ಅದರ ಜೊತೆಗೆ ಈ ಬೆಳೆಯನ್ನ 2 ಪದ್ಧತಿಯಲ್ಲಿ ಬೆಳೆಯೋದುಂಟು. ಒಂದೇದ್ದು ಸಮತಟ್ಟಾದ ಮಡಿಗಳನ್ನು ಮಾಡಿ ಅನುಕೂಲವಾದ ಮಡಿಗಳಲ್ಲಿ ಬೆಳೆಯುವುದು, ಅಥವಾ ರಿಜಿಶ್ ಅಂಡ್ ಫರೋಸ್ ಅಂತ ಹೇಳ್ತೀವಲ್ಲ, ಸಾಲುಗಳನ್ನು ಬಿಟ್ಟು ಬೋದು ಬಿಟ್ಟು ಮಾಡುವಂತ ಒಂದು ಪದ್ಧತಿಯೊಳಗೂ ಬೆಳಿಬಹುದು. ಬೋದು ಬಿಟ್ಟು ಮಾಡೋ ಪದ್ಧತಿಯೊಳಗ ಅನಿರೀಕ್ಷಿತವಾದ ಮಳೆ ಹೆಚ್ಚಾಗಿ ಆಯ್ತು ಅಂದಾಗ ಅವಾಗ ಏನಾಗ್ಬಿಡ್ತೈತಿ, ಬೋದುಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರು ನಿಂತು ಗಡ್ಡೆ ಬೆಳೆಯುವ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾದರೆ ನೀರು ಬಸಿದು ಹೋಗ್ತಕ್ಕಂತ ಒಂದು ವ್ಯವಸ್ಥೆ ಇರದಿದ್ರೆ ಗಡ್ಡೆ ಕೊಳೆಯುವ ರೋಗ ಅಂತೂ ಬಂದೇ ಬರುತ್ತದೆ. ಆದ್ರಿಂದ ನಮ್ಮ ರೈತರಿಗೂ ಸ್ವಲ್ಪ ನೀರು ಬಸ್ತು ಹೋಗ್ಬೇಕು. ಒಂದೇದು ಅದು ಇಲ್ಲಪ್ಪ ಅಂತಂದ್ರೆ ಸಮತಟ್ಟಾದ ಮಡಿಗಳನ್ನು ಮಾಡಿ ಆ ಮಡಿಯಲ್ಲಿ 45 ಸೆಂಟಿಮೀಟರ್ ಅಂದ್ರೆ ದೀಡ್ ಫೂಟ್ ಅಂತ ಹೇಳ್ತೀವಲ್ಲ, 45 ಸೆಂಟಿಮೀಟರ್ಗೆ ಒಂದರಂತೆ ಸಾಲು ಬಿಟ್ಟು ಆ ಸಾಲಿನಲ್ಲಿ 30 ಸೆಂಟಿಮೀಟರ್ಗೆ ಒಂದರಂತೆ ನಾವು ನಾಟಿ ಮಾಡಬೇಕು ಬೀಜಗಳನ್ನ, ಬೀಜದ ಕೊಂಬುಗಳನ್ನ ಅಥವಾ ರೆಂಬುಗಳನ್ನ ಅಂತ ಹೇಳ್ತೀವಲ್ಲ ಅವುಗಳನ್ನ ನಾಟಿ ಮಾಡಬೇಕಾಗ್ತತಿ. ನಾಟಿ ಮಾಡುವಾಗ ಎಲ್ಲೆಲ್ಲಿ ಬೀಜ ಹಾಕ್ತೀವಿ ನೋಡಿ ನಾವು, ಅಂದ್ರೆ ಮೂವತ್ತು ಸೆಂಟಿಮೀಟರ್ಗೊಂದು ಬೀಜ ಹಾಕ್ತೀವಿ ಅಂದ್ರೆ ಮೂವತ್ತು ಸೆಂಟಿಮೀಟರ್ ಅಳತೆಗೆ ಮತ್ತೊಮ್ಮೆ ಸ್ವಲ್ಪ ಸ್ವಲ್ಪ ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನಾಗಲಿ ಅಥವಾ ಎರೆಹುಳು ಗೊಬ್ಬರವನ್ನಾಗಲಿ ಹಾಕಿ ಅದರ ಮೇಲೆ ಬೀಜವನ್ನು ನಾಟಿ ಆಮೇಲೆ ಮಣ್ಣು ಮುಚ್ಚೋದ್ರಿಂದ ಇಳುವರಿ ತುಂಬಾ ಚೆನ್ನಾಗಿ ಬರುವಂತ ಒಂದು ಲಕ್ಷಣ ನಮ್ಮಲ್ಲಿ ಕಂಡು ಬಂದಿದೆ. ಅಂದ್ರೆ ಇದಕ್ಕೆ ಶಿಫಾರಸ್ ಮಾಡಿದಂತ ಕೆಲವೊಂದು ರಾಸಾಯನಿಕ ಗೊಬ್ಬರದ ಪ್ರಮಾಣ ಎಷ್ಟು ರೈತರು ಕೊಡಬೇಕಾಗುತ್ತೆ ಪ್ರತಿ ಹೆಕ್ಟರ್ಗೆ, ಯಾವಾಗ ಅದನ್ನ ಏನು ಹಂತವಾಗಿ ಕೊಡ್ಬೇಕಂತ? ಕರೆಕ್ಟ್ ಸರ್, ತಾವು ಕೇಳಿದ್ದು ಒಂದು ಉತ್ತಮವಾದ ಪ್ರಶ್ನೆ. ಈಗ ಶಿಫಾರಿತ ಪ್ರಮಾಣದ ರಾಸಾಯನಿಕ ಗೊಬ್ಬರ ಅಂತಂದ್ರೆ 150 kg ಸಾರಜನಕ, 125 kg ರಂಜಕ ಮತ್ತು 250 kg ಪೊಟ್ಯಾಶ್. ಈ ಸತ್ವಗಳನ್ನು ಒದಗಿಸುವಂತ ಯಾವುದೇ ರಾಸಾಯನಿಕ ಪ್ರಮಾಣ ಗೊಬ್ಬರವನ್ನು ನಾವು ಉಪಯೋಗಿಸಬೇಕು. ಈ ಗೊಬ್ಬರವನ್ನು ಉಪಯೋಗಿಸುವಾಗ ಸಿಫಾರಿತ ಪ್ರಮಾಣದ ಸಾರಜನಕದ 50% ಅಂದ್ರೆ ಶೇಕಡ 50% ಅರ್ಧ ಗೊಬ್ಬರವನ್ನ ನಾವು ಭೂಮಿ ಸಿದ್ಧತೆ ಮಾಡುವಾಗಲೇ ಕೊಟ್ಟು ಬಿಡಬೇಕು. ಉಳಿದ ಅರ್ಧ ಪ್ರಮಾಣದ ಗೊಬ್ಬರವನ್ನ ಅಂದ್ರೆ ಸಾರಜನಕವನ್ನ 45-60 ದಿವಸದೊಳಗ ಒಮ್ಮೆ ಕೊಟ್ಟು ಬಿಡಬೇಕು. ಅಂದ್ರೆ ಅರ್ಧ ಸಾರಜನಕ ನಾಟಿ ಮಾಡುವ ಸಂದರ್ಭದಲ್ಲಿ ಕೊಡಬೇಕು, 60 ದಿವಸ ಆದ್ಮೇಲೆ ಕೊಡಬೇಕು. ಅಂದ್ರೆ ಇದನ್ನ ಆಳವಾಗಿ ಎಷ್ಟು ಆಳದಲ್ಲಿ ಬೇರನ್ನ ಅಥವಾ ಈ ಕೊಂಬನ್ನ ಹಾಕಬೇಕಂತ? ಸುಮಾರು 5-7.5 cm ಅಂದ್ರೆ 7.5 cm ಅಂದ್ರೆ 2-2.5 inches ಒಳಗಡೆ ಹೋಗ ಪ್ರಮಾಣದ ಇದ್ರ ಹೋಗ್ಬೇಕು. ಆಮೇಲೆ ಮಣ್ಣನ್ನು ಮುಚ್ಚಿ ಸ್ವಲ್ಪ ಭೂಮಿ ಸಮತಟ್ಟಕ್ಕೆ ಬರುವಷ್ಟು ಇದು ಮಾಡ್ಕೋಬೇಕು ನಾವು, ಅಂದ್ರೆ ಮಣ್ಣನ್ನು ಮುಚ್ಕೋಬೇಕು. ಇನ್ನ ನಾಟಿಯನ್ನ ಮಾಡಿದ್ಮೇಲೆ ಮುಂದೆ ಮೊಳಕೆ ಬರುತ್ತೆ, ಚೆನ್ನಾಗಿ ಮೊಳಕೆ ಬಂದ್ಮೇಲೆ ಏನೇನು ಇದರಲ್ಲಿ ಬೇಸಾಯ ಕ್ರಮ? ನಾಟಿ ಮಾಡಿದ ಮೇಲೆ ಇವತ್ತಿನ ದಿವಸ ನಾವು ನಾಟಿ ಮಾಡಿದ್ವಿ ಅಂದ್ರೆ ಮೊಳಕೆ ಒಡೆಯುವುದು ಹೆಚ್ಚು ಕಡಿಮೆ ಒಂದೇ ದಿವಸ ತನಕ ಬರೋದಿಲ್ಲ. ಮೊಳಕೆ ಒಡೆ ಪೂರ್ಣ ಸಾಲು ನಾವು ಕಾಣಬೇಕಂದ್ರೆ ಸುಮಾರು 30 ದಿವಸಗಳವರೆಗೆ ಒಂದು ತಿಂಗಳು ಕಾಯ್ಬೇಕು. ಅಂದ್ರೆ ನಾವು ಬಿತ್ತುವಾಗ ಬೀಜಗಳನ್ನ ಆಯ್ಕೆ ಮಾಡಿದ್ದು ಉತ್ತಮ ಬೀಜ ಆಯ್ಕೆ ಮಾಡಿದ್ರು ಸಹಿತ ನಾವು ನೇರವಾದ ಸಾಲು ಕಾಣಬೇಕಪ್ಪ ನಮ್ಮ ಹೊಲದಾಗ ಅಂತಂದ್ರ ಸುಮಾರು 30 ದಿವಸ ಕಾಯ್ಬೇಕು ಇವತ್ತು ಬಿತ್ತನೆ ಮಾಡಿದ. ಒಂದು 10 ದಿವಸಕ್ಕೆ ಬಿತ್ತನೆ ಮಾಡಿದ್ರೊಳಗೆ ಒಂದು 25% ಜರ್ಮಿನೇಷನ್ ಅಥವಾ ಮೊಳಕೆ ಆಗಿರ್ಬೋದು, ಇನ್ನೊಂದು 10 ದಿವಸಕ್ಕೆ ಒಂದು 50% ಜರ್ಮಿನೇಷನ್ ಅಥವಾ ಮೊಳಕೆ ಆಕತಿ, ಮತ್ತೆ ಸಂಪೂರ್ಣ ಮೊಳಕೆ ಆಗ್ಬೇಕಾದ್ರೆ ಒಂದು ತಿಂಗಳಾದ್ರೂ ಬೇಕು ನಮಗೆ. ಅಲ್ಲಿ ತನಕನು ನಾವು ಹೊಲದಾಗ ಅಡ್ಡಾಡೋದಾಗಲಿ ಅಥವಾ ನಮ್ಮ ಉಪಕರಣಗಳನ್ನ ದನಕರುಗಳನ್ನು ಬಿಡೋದಾಗಲಿ ನಿಷಿದ್ಧ ಮಾಡಬಾರ್ದು. ಯಾಕಂದ್ರೆ ಜರ್ಮಿನೇಷನ್ ಆಗ್ತಕ್ಕಂಥ ಮೊಳಕೆ ಅಥವಾ ಮೊಳಕೆಗೆ ನಾವು ಘಾಸಿ ಮಾಡ್ದಂಗೆ ಆಕತಿ. ಒಂದ್ಸರ್ತಿ ನಾವು ಕಾಲಿಟ್ಟಿವಿ ಅಲ್ಲ ಅಂದ್ರೆ ಒಂದ್ಸರ್ತಿ ಮೊಳಕೆ ಮುರಿತು ಅಂದ್ರೆ ಅದು ಆ ಬೀಜ ಮತ್ತೆ ಹೊಳ್ ಬರುದೇ ಇಲ್ಲ, ಅದು ಬರ್ತತಿ. ಬಂದ್ರು ಈ ಫಸ್ಟ್ ಬಂದಂತ ಮೊಳಕೆ ಹೆಂಗ ಅದು ಬರೋದಿಲ್ಲ. ನೀವೇನ ಕಳೆ ತಕೊಳೋದಾಗ್ಲಿ ಅಥವಾ ಏನ ಮಾಡೋದಿದ್ರು 30 ದಿವಸದ ಒಳಗ ಮಾಡಕ್ ಬರಂಗಿಲ್ಲ. ಬಿತ್ತನೆ ಮಾಡೋದಕ್ಕಿಂತ ಮೊದ್ಲೇ ನೀವೆಲ್ಲ ಮಣ್ಣನ್ನ ಚೆನ್ನಾಗಿ ಹದ ಮಾಡ್ಕೊಂಡಿರ್ಬೇಕು. ಕಳೆ ತೆಗೆದಿತ್ತಂದ್ರ ನಂತರ ಕಳೆ ತಕೋಬಹುದು ಅಥವಾ ಕೆಮಿಕಲ್ ರಾಸಾಯನಿಕ ಕಳೆನಾಶಕಗಳನ್ನ ಬಳಸಬಹುದು. ಬಿತ್ತಿದ ಮರುದಿನ ಆಗ್ಲಿ ಅಥವಾ ಒಂದು 4 ದಿವಸದೊಳಗನ ನೀವು ಇದು ಮಾಡಿದ್ರ ಅದರಿಂದ ಬೆಳಗ್ಗೆ ಏನು ತೊಂದರೆ ಉದಯಪೂರ್ವ ಕಳೆನಾಶಕಗಳನ್ನ ಉಪಚರಿಸಬಹುದು. ಅದರಲ್ಲಿ ಅಂತರ್ಬೇಸಾಯ ಮಾಡಬಹುದು ಸರ್. ಯಾಕೆಂದ್ರೆ 30-45 ದಿವಸದ ತನ ಕ್ರಾಪ್ ಏನಿರ್ತಲ್ಲ ಅದರಲ್ಲಿ 35 ದಿವಸ ನಾವು ಸಂಪೂರ್ಣವಾಗಿ ಸಾಲು ಕಂಡ ಮೇಲೆ ಕೈಯಿಂದಾಗಲಿ ಅಥವಾ ಎಡೆಕುಂಟಿಯಿಂದಾಗಲಿ ಕಳೆಯನ್ನ ತಕ್ಕೋಬಹುದು. ಎಡೆಕುಂಟಿ ಹೊಡೆದು ಆಮೇಲೆ ಸಾಲಿನೊಳಗಿರ್ತಕ್ಕಂತ ಕಳೆಯನ್ನ ಲೇಬರ್ಸ್ ಅಥವಾ ಕಾರ್ಮಿಕರನ್ನು ಉಪಯೋಗಿಸಿ ತಕ್ಕೋಬಹುದು. ಆದ ನಂತರ ನೀವು ಪ್ರತಿ ಒಂದು 15 ದಿವಸಕ್ಕೊಮ್ಮೆ ಅಥವಾ 20 ದಿವಸಕ್ಕೊಮ್ಮೆ ಆ ಕಳೆಯ ಪ್ರಮಾಣವನ್ನು ಅನುಸರಿಸಿ 2 ಅಥವಾ 3 ಸರ್ತಿ ಕಳೆ ತೆಗೆದ್ಬಿಟ್ರೆ 2 ತಿಂಗಳ ಅಥವಾ 2.5 ತಿಂಗಳ ಬೆಳೆ ಆದ್ರೆ ಮುಂದೆ ಕಳೆ ಬೆಳೆಯೋಕೆ ಇದು ಅವಕಾಶ ಕೊಡೋದಿಲ್ಲ. ಕೂಡಿಬಿಡುತ್ತೆ ಎಲ್ಲಾ ಭೂಮಿಯನ್ನ ಇದೇ ಆವರಿಸಿ ಬಿಡ್ತೈತಿ, ಕಳೆಗೆ ಅವಕಾಶ ಬರೋದಿಲ್ಲ. 2-2.5 ತಿಂಗಳ ಒಳಗೆ ನೀವೇನು ಕಳೆ ಪರಿಣಾಮಕಾರಿಯಾಗಿ ಕಳೆಗಳನ್ನು ಹತೋಟಿ ಮಾಡಿದಲ್ಲಿ ಈ ಬೆಳೆಗೆ ಕಳೆಯಿಂದ ಬಾಧೆ ಚುಚ್ಚು ಆಗೋದಿಲ್ಲ. ಈಗ ಇದನ್ನ ನಾವು ಒಮ್ಮೆ ನಾಟಿ ಮಾಡಿದ್ಮೇಲೆ ಇದರಲ್ಲಿ ನೀರಿನ ನಿರ್ವಹಣೆ ಹೇಗೆ, ಎಷ್ಟು ದಿನಕ್ಕೊಮ್ಮೆ ಹಾಸಬೇಕಾಗುತ್ತೆ ನೀರಿನ ನಿರ್ವಹಣೆ? ಇದರಲ್ಲಿ ಮಣ್ಣಿನ ಗುಣಧರ್ಮ ಮತ್ತು ಹವಾಗುಣ ಅಲ್ಲದೆ ನೀರಿನ ರಿಸೋರ್ಸಸ್ ಅಂತ ಹೇಳ್ತೀವಲ್ಲ ನಮ್ಮ ನೀರಿನ ಉಗಮಗಳು ಅವುಗಳನ್ನು ಅವಲಂಬಿಸಿದೆ ಅಥವಾ ಕಾಲ ಬೇಸಿಗೆ ನಮ್ಮಲ್ಲಿ ಲಭ್ಯತೆ ನೀರಿನ ಲಭ್ಯತೆ ಇದು ಹೆಚ್ಚಾನೆಚ್ಚು ಅಧಿಕ ಅಧಿಕ ನೀರು ಬೇಕಾಗುವಂತ ಬೆಳೆ. ಆಮೇಲೆ ದೀರ್ಘಾವಧಿ ಬೆಳೆ ಇದು, ಎಂತ ಕಡಿಮೆ ಅಂದ್ರೂ 210 ದಿವಸ 7 ತಿಂಗಳ, ಹೆಚ್ಚಿಗೆ ಅಂದ್ರೆ 280 ದಿವಸ ತನನು ಬೆಳೆಯುವಂತ ಬೆಳೆಗಳದಾವೆ. ಇದ್ರ ಮೇಲೆ 7-8 ತಿಂಗಳಿಗೆ ಕಟಾವ್ ಮಾಡುವಂತವದವು, 8-9 ತಿಂಗಳಿಗೆ ಮಾಡುವಂತವದವು, ಮೋರ್ ದನ್ 9 ತಿಂಗಳ ನಂತರ ಕಟಾವ್ ಮಾಡುವಂತ ಅಧಿಕಾವಧಿಯ ತಳಿಗಳು ಲಭ್ಯವೆ. ಆದ್ದರಿಂದ ಸುಮಾರು ಈ ಕೆಂಪು ಮಣ್ಣಿನಲ್ಲಿ, ಕೆಂಪು ಮಣ್ಣಿನಲ್ಲಿ ಸುಮಾರು 40 ನೀರಾವರಿಗಳನ್ನ ನಾವು ಹಾಯಿಸಬೇಕಾಗ್ತದೆ 7 ಅಥವಾ 8 ತಿಂಗಳಿನಲ್ಲಿ. ಕಪ್ಪು ಮಣ್ಣು ಅಥವಾ ಗೋಡು ಮಿಶ್ರಿತ ಮಣ್ಣು ಇದ್ದಲ್ಲಿ 13-20 ನೀರಾವರಿಗಳನ್ನ ನಾವು ಕೊಡಬೇಕಾಗ್ತದೆ, ನೀರುಗಳನ್ನು ಹಾಯಿಸಬೇಕು. 20 ಸಲ ನೀರು ಹಾಯಿಸಬೇಕಾಗ್ತದೆ. ಕಪ್ಪು ಮಣ್ಣಿನ ಭೂಮಿ ಇದ್ದಲ್ಲೇ ನೀರಾವರಿ ಹೆಚ್ಚಾಗಿ ಸ್ವಲ್ಪ ಕಡಿಮೆ ಆಗುತ್ತೆ, ನೀರು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಆ ಮಣ್ಣಿಗೆ ಜಾಸ್ತಿ ಇರೋದ್ರಿಂದ. ಇನ್ನ ಮತ್ತೊಂದು ವಿಚಾರ ಅಂತಂದ್ರೆ, ಇದರಲ್ಲಿ ನಾವು ನಾಟಿ ಮಾಡಿದ ಮೇಲೆ ಇಲ್ಲಿ ಮುಖ್ಯವಾದಂತಹ ಸಮಸ್ಯೆಗಳು ಕೀಟ ಮತ್ತು ರೋಗ ನಿರ್ವಹಣೆ ಯಾವ ಬರ್ತವೆ ಈ ವಿಭಾಗದಲ್ಲಿ ಕಂಡು ಬಂದಂತದ್ದು? ಮುಖ್ಯವಾಗಿ ಕಾಂಡ ಕೊರೆಯುವ ಕೀಟ ಅಂತ ಬರ್ತದೆ, ಆಮೇಲೆ ಗಡ್ಡೆ ಕೊಳೆಯುವ ರೋಗ ಅಂತ ಬರ್ತದೆ, ಇನ್ನೊಂದು ಎಲೆ ಮೇಲೆ ಒಂದು ಥ್ರಿಪ್ಸ್ ನುಸಿ ಅಂತದೊಂದು ಬರ್ತದೆ. ಇವುಗಳನ್ನ ನಾವು ಲಭ್ಯವಿರುವ ಅಂತರ್ವ್ಯಾಪಿ ರಾಸಾಯನಿಕ ಕೀಟನಾಶಕಗಳನ್ನು ಉಪಯೋಗಿಸಿ ಬೆಳೆದಿದ್ದು, ಬೇಕಾದಷ್ಟು ಕೆಮಿಕಲ್ಗಳು ಬಂದವು, ತಜ್ಞರ ಮಾಹಿತಿಯನ್ನು ಪಡ್ಕೊಂಡು ಇದು ಮಾಡಬೇಕಾಗ್ತದೆ. ಅಂದ್ರೆ ಇನ್ನ ಇಲ್ಲಿ ಮುಖ್ಯವಾದದ್ದು ನೀವು ಹೇಳಿದ್ರಿ, ಈಗ ಸುಮಾರು 7-8-9 ಅಂತ ತಳಿಗಳದಂತ ವಿಚಾರವನ್ನ ನಾಟಿ ಮಾಡಿದ ಮೇಲೆ, ಹೌದು ಸರ್, ಇದು ಕಟಾವಾಗಿ ಬಂದಿದೆ ಅನ್ನೋದು ಹೇಗೆ ಲಕ್ಷಣಗಳು? ಇದು ತನ್ನ ಬೆಳೆಯ ಅವಧಿಯಲ್ಲಿ ಪೂರ್ತಿ ಅವಧಿಯೊಳಗ ಹಚ್ಚ ಹಸಿರಾಗಿರ್ತಕ್ಕಂಥ ಬೆಳೆ. ಇದು ಯಾವುದೇ ಹಂತ 30 ದಿವಸಕ್ಕಾಗಲಿ 45 ದಿವಸಕ್ಕಾಗಲಿ 60-90 ದಿವಸಕ್ಕಾಗಲಿ ಪೂರ್ತಿ ಹಚ್ಚ ಹಸಿರಾಗಿ ಕಾಣ್ತೈತಿ ಅಂತ ಬೆಳೆ ಇದು. ಇದು 7ನೇ ತಿಂಗಳ ಪ್ರವೇಶ ಮಾಡಿದ ನಂತರ, ಅಂದ್ರೆ ಸಂಪೂರ್ಣವಾಗಿ ಗಡ್ಡಿ ಡೆವಲಪ್ ಆಗಿಂದ, ಭೂಮಿಯೊಳಗ ಸಂಪೂರ್ಣವಾಗಿ ಗಡ್ಡಿ ಡೆವಲಪ್ ಆಗ್ಯಾವಪ್ಪ ಅಂತ ಕಂಡು ಬಂತು ಅಂದ್ರ, ಇದು ಮ್ಯಾಗಿಂದು ಪೋರ್ಷನ್ ಏನಿರ್ತದಲ್ಲ ಭೂಮಿ ಮ್ಯಾಲಿಂದು ಕಾಂಡ, ಎಲೆ ಕಾಂಡ ಹಳದಿ ಹಾಕೋತ ಬರ್ತೈತಿ, ಹಳದಿ ಹಾಕೋತ ಬಂತು ಅಂದ್ಕೊಳ್ಳೇನೆ ಏನಾಗುತ್ತೆ, ರೋಗದಿಂದನೂ ಹಳದಿ ಆಗೋ ಚಾನ್ಸಸ್ ಇರ್ತೈತಿ. ರೋಗದಿಂದ ಹಳದಿ ಆಗಿತ್ತು ಅಂದ್ರೆ ನಮಗ್ ಗೊತ್ತಾಗ್ಬಿಡ್ತೈತೆ, ಅಂದ್ರೆ ಅಲ್ಲಿ ಅಲ್ಲೆಲ್ಲೇ ಎಲೆ ಚುಕ್ಕಿಗಳು ಕಾಣ್ತವು, ಆಮೇಲೆ ಆ ಚುಕ್ಕಿಗಳು ಒಂದಕ್ಕೊಂದು ಹಬ್ಬಿಕೊಂಡು ಇಡೀ ಎಲೆ ಒಂದೆಲೆ ಸುಟ್ಟಂಗ್ ಕಾಣ್ತತಿ, ಒಂದೆಲೆ ಹೆಲ್ದಿ ಕಾಣ್ತತಿ. ಇದ್ರಾಗ ಹಂಗಲ್ಲ, ಮಾಗಿದ ಸಿಂಪ್ಟಮ್ಸ್ ಅಂತಂದ್ರೆ, ಮಾಗಿದ ಚಿಹ್ನೆಗಳು ಅಂದ್ರೆ ಇಡೀ ಗಿಡನೇ ಅಥವಾ ಸಸಿನೇ ಹಳದಿ ಹಾಕೋತ ಬರ್ತೈತಿ, ಒಂದು ಚಿಹ್ನೆ ಇದು. ಈ ಟೈಮ್ನಲ್ಲಿ ನಾವೇನು ಮಾಡಬೇಕು, ನೀರಾವರಿ ಕೊಡೋದನ್ನು ನಿಲ್ಲಿಸಬೇಕು. ನಿಲ್ಲಿಸಿದ ನಂತರ ಸಂಪೂರ್ಣವಾಗಿ ಈ ಎಲೆಯಲ್ಲಿಗಿರ್ತಕ್ಕಂಥ ರಸ ಪೂರ್ತಿಯಾಗಿ ಗಡ್ಡೆಗಳಿಗಿಳಿದು ಗಡ್ಡೆಯ ಇಳುವರಿ ಪ್ರಮಾಣ ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ. ಇನ್ನೊಂದೇನು ಅಂತಂದ್ರೆ, ನೀರಾವರಿ ಕಂಪ್ಲೀಟ್ ನಿಲ್ಲಿಸಿ ಒಂದು 10-15 ದಿವಸದ ನಂತರ ಅದೆಲ್ಲ ಮ್ಯಾಗಿಂದು ಪೋರ್ಷನ್ ಏನಿರ್ತದಲ್ಲ ಪ್ಲಾಂಟಿಂದು ಅದೆಲ್ಲ ಪೂರ್ತಿ ಒಣಗಿ ಬಿದ್ದು ಬಿಡ್ತದೆ ನೆಲಕ್ಕೆ ಅಗದಿ ಹಾಸಿಗೆ ಹಾಸ್ದಂಗ ಬಿದ್ದು ಬಿಡ್ತದೆ. ಆವಾಗ ನಾವೇನ್ ಮಾಡ್ಬೇಕು, ರಂಟಿಯಿಂದ ಆಗಲಿ ಅಥವಾ ಗುದ್ಲಿಯಿಂದ ಆಗಲಿ ರೈತರ ಅಂದ್ರೆ ನಮ್ಮ ಈ ಪ್ರಮಾಣ ಏನು ಏರಿಯಾ ಪ್ರದೇಶದ ವ್ಯಾಪ್ತಿ ಅಂದ್ರೆ ಎಷ್ಟು ಇದು ಬಾಳ ಏರಿಯಾ ಇತ್ತಂದ್ರೆ ರಂಟೆ ತಗೊಂಡು ರಂಟಿ ಅಥವಾ ಇದನ್ನ ತಗೊಂಡು ಟ್ರಾಕ್ಟರ್ ಏನೋ ನಾವು ರಂಟಿ ಹೊಡಿಸಿ ಏನು ಗಾಯವಾಗಲಾರದಂತೆ ಆಳವಾಗಿ ರಂಟಿ ಹೊಡಿಸಿ ತಿರು ಹಾಕಿದಾಗ ಅವು ಕಂಡು ಬಿಡ್ತಾವ ನಮಗೆ. ಆಮೇಲೆ ಒಂದೊಂದು ಇದರಿಂದ ಸುಮಾರು ನಾಟಿ ಮಾಡುವಾಗ ನಾವು ಬೀಜ ಹೆಂಗಿರ್ಬೇಕಪ್ಪ ಅಂತಂದ್ರೆ, ತಾಯಿ ಇದು ಅಂತ ಬರ್ತದೆ ಸರ್, ಮದರ್ ರೈಸೋಮ್ ಅಂತೇಳಿ. ರೈಸೋಮ್ ಅಂದ್ರೆ ರೆಂಬೆ ಅಥವಾ ಏನಂತೀವಿ ಕೊಂಬುಗಳು, ತಾಯಿ ಕೊಂಬುಗಳನ್ನು ಮಾತ್ರ ಹೆಚ್ಚಾಗಿ ಉಪಯೋಗಿಸ್ಬೇಕು. ಅದ್ರ ನಂತರ ಪ್ರೈಮರಿ ರೈಸೋಮ್ಸ್ ಅಂತಾನು ಬರ್ತಾವ ಅಥವಾ ಪ್ರಾಥಮಿಕ ಕೊಂಬುಗಳು ಅಂತೇಳಿ, ಅವನ್ನು ಕೂಡ ಉಪಯೋಗಿಸ್ಬಹುದು. ಆದರೆ ತಾಯಿ ಬೇರನ್ನ ಯೂಸ್ ಮಾಡಿಸ್ರಿ ಅಥವಾ ಪ್ರಾಥಮಿಕವಾಗಿ ಮಿನಿಮಮ್ 35-40 ಗ್ರಾಮ್ ತೂಕ ಮಾಡಬೇಕು. ಒಂದು ಬೀಜ ಅಲ್ಲದೇನೆ 1-2 ಗಣ್ಣುಗಳನ್ನು ಹೊಂದಿರಲೇಬೇಕು ಅಂತ ಬೀಜಗಳಿಂದ ನಾವು 40 ಗ್ರಾಮಿನ ಬೀಜದಿಂದ ನೀವು ಶಿಫಾರಿತ ಪ್ರಮಾಣದ ಸಾಗುವಳಿ ಕ್ರಮಗಳನ್ನು ಪಾಲಿಸಿದ್ದೇ ಆದಲ್ಲಿ ಸುಮಾರು 750 ಗ್ರಾಮ್ನಷ್ಟು ನೀವು ಗಡ್ಡೆಯನ್ನು ಪಡಿತೀರಿ. ಅಂದ್ರೆ 3/4 ಕೆಜಿ ಅದಕ್ಕಿಂತ ಹೆಚ್ಚಿಗೂ ಒಂದು ಗಡ್ಡೆ ಬಂದ್ಬಿಡ್ತದೆ. ಈಗ ಅದನ್ನ ನೀವು ಹೇಳಿದ್ರಿ, ಈಗ ಗುದ್ಲಿಯಿಂದ ಹಡ್ಡೆ ಆದ್ರೂ ತಕ್ಕೋಬಹುದು ಅಥವಾ ರೆಂಟೆ ಹೊಡೆದು ಅದನ್ನ ಉಳುಮೆ ಮಾಡಿ ಎಲ್ಲ ರೈಸೋಮ್ಗಳನ್ನ ಆರಿಸಿಕೊಂಡು ಮಾಡಬಹುದು. ಮುಂದೆ ಅದನ್ನ ಹೇಗೆ ಮುಂದೆ ಪ್ರೊಸೆಸಿಂಗ್ ಅಥವಾ ಸಂಸ್ಕರಣೆ ಅಂತ ಹೇಳ್ತೀವಿ ನಾವು, ಹೇಗೆ ಮಾಡ್ಬೇಕು ರೈತರು ಅದನ್ನ ಹೇಗೆ ಮಾಡ್ತಾರೆ? ಕಟಾವು ಮಾಡಿದ ನಂತರ 1 ದಿವಸ ಅಥವಾ 2 ದಿವಸ ಬೇರುಗಳನ್ನ ಹೊಲದಲ್ಲಿನ ನಾವು ಹಂಗೆ ಬಿಡಬೇಕು. ಅದರಿಂದ ಅದಕ್ಕೆ ಹತ್ತಿದ ಮಣ್ಣಿ ತೇವಾಂಶ, ಯಾಕಂದ್ರೆ ನಾವು ಇನ್ನೊಂದು ನಿಮಗೆ ಹೇಳೋದು ಮರ್ತೇನೆ, ನಾನು ಕಟಾವು ಮಾಡೋದಕ್ಕಿಂತ ಮೊದಲೇ ಒಂದು ಮತ್ತೊಮ್ಮೆ ಇಳುವರಿ ನೀರಾವರಿ ಕೊಡಬೇಕಾಗತ್ತೆ, ನಾವು ಒಂದು ನೀರನ್ನು ಕೊಡಬೇಕಾಗತ್ತೆ. ಯಾಕಂದ್ರೆ ಸ್ವಲ್ಪ ಹಸಿ ಆಗ್ಬೇಕು, ಅದನ್ನ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಕಟಾವು ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಹಗುರ ಅನಿಸ್ತದೆ ಈಸಿ ಆಗ್ತದೆ. ಈಗ ನೀರು ಕೊಟ್ಟಿದ್ರಿಂದ ಮಣ್ಣು ಹತ್ತಿರ್ತದೆ. ಆ ಮಣ್ಣನ್ನು 2 ದಿವಸ ನಾವು ಹಾರ್ವೆಸ್ಟ್ ಮಾಡಿದ ಮೇಲೆ 2 ದಿವಸ ನಾವು ಸೂರ್ಯರಶ್ಮಿಗೆ ಒಡ್ಡಿದ್ರೆ ಆ ಮಣ್ಣು ತನ್ನಷ್ಟಕ್ಕೆ ತಾನೇ ಒಣಗಿ ನಾವು ಅದನ್ನ ಹೆಕ್ಕು ಮುಂದೆ ಅಥವಾ ಇದು ಮಾಡೋ ಮುಂದೆ ಅದರ ಸೊಪ್ಪಿ ಸೆದಿಗಳನ್ನ ಸಪರೇಟ್ ಮಾಡೋ ಮುಂದೆ ತನ್ನಷ್ಟಕ್ಕೆ ತಾನೇ ಉದುರಿ ಹೋಗ್ಬಿಡ್ತೈತಿ. ಇಷ್ಟಿದ್ರೂ ಸಹಿತ ಅದರ ಬೇರುಗಳ ನಡ್ರಾಕ ಅಥವಾ ರೊಂಬೆಗಳ ನಡ್ರಾಕ ಸ್ವಲ್ಪ ಕಲ್ಲಾಗಲಿ ಒಂದಿಟ್ಟು ಉಳ್ಕೊಂಡಿರ್ತೈತಿ. ಅದನ್ನ ನಾವು ಸಂಪೂರ್ಣವಾಗಿ ತೊಳೆದು ಸ್ವಚ್ಛ ಮಾಡಿ ಆಮೇಲೆ ಗುಂಪಿ ಹಾಕಿ ಗುಂಪಿ ಹಾಕಿ, ಒಂದೆರಡು ದಿನ ಗುಂಪಿ ಹಾಕಿ, ಅದೇ ಸೆದಿಯಿಂದ ಅರಿಶಿಣದ ಸೆದಿಯಿಂದ ಮುಚ್ಚಿ, ಆಮೇಲೆ ರಾತ್ರಿ ಓಪನ್ ಮುಚ್ಚಿಡೋದು, ಬೆಳಗ್ಗೆ ತೆಗಿಯೋದು. ಒಂದೆರಡು ದಿವಸ ಮಾಡಿದ್ರೆ ಕ್ಯೂರಿಂಗ್ ಅಂತ ಹೇಳ್ತೀವಿ ಫೀಲ್ಡ್ ಅಂದ್ರೆ. ಇದರಿಂದ ಏನಾಗ್ತೈತಿ, ಉತ್ಪನ್ನದಲ್ಲಿರ್ತಕ್ಕಂಥ ಉಷ್ಣತೆ ಕಡಿಮೆ ಆಕತಿ. ಉತ್ಪನ್ನದಲ್ಲಿರ್ತಕ್ಕಂಥ ಉಷ್ಣತೆ ಕಡಿಮೆ ಆತಂದ್ರ ಅದನ್ನು ಶೇಖರಿಸುವ ಸಂಗ್ರಹ ಸಾಮರ್ಥ್ಯ ಜಾಸ್ತಿ ಆಗ್ತೈತಿ. ನಮಗೆ ಅಟ್ರಾಕ್ಟಿವ್ ಆಗಿ ಕಾಣಬೇಕು, ಚಂದಾಗಿ ಕಾಣಬೇಕು, ಕ್ವಾಲಿಟಿ ಅಂತ ಹೇಳ್ತೀವಲ್ಲ, ಚಂದಾಗಿ ಕಾಣಬೇಕು. ಅದ್ರ ಮೇಲೆ ಬೇರುಗಳಾಗಲಿ, ಅದ್ರ ಸ್ಕೇಲಿ ಲೀವ್ಗಳಾಗಲಿ, ಇನ್ನೂ ಅದ್ರ ಮೇಲೆ ಹತ್ಕೊಂಡಿರ್ತವೆ, ಸ್ವಚ್ಛ ಮಾಡ್ಬೇಕು. ಅದನ್ನ ಸ್ವಚ್ಛ ಮಾಡೋದು ಹೆಂಗ ಅಂತಂದ್ರ, ಈ ಒಣಗಿದ ಬೇರುಗಳನ್ನ ಒಂದು ಗೋಣಿಚೀಲದಲ್ಲಿ ತುಂಬೋದು, ತುಂಬಿ ಅದ್ರ ಮೇಲೆ ಹತ್ತಿ ತುಳಿಯೋದ್ರಿಂದ ಆಗಲಿ, ಅಥವಾ ಅರ್ಧ ತುಂಬಿ ಒಂದು ಸ್ವಲ್ಪ ಹಿಂಗ ಹಿಂಗ ಅಳಗಾಡಿಸೋದ್ರಿಂದ ಆಗಲಿ, ಒಳಗ ಬೇರುಗಳು ಒಂದಕ್ಕೊಂದು ತಿಕ್ಕಾಡಿ ಅದ್ರ ಘರ್ಷಣೆಯಾಗಿ ಅದ್ರ ಮೈ ಮೇಗಿರ್ತಕ್ಕಂತ ಹುರುಪು ಸರ್ಫೇಸ್ ಎಲ್ಲ ಹೋಗಿ ಒಂದು ನುಣುಪಾದ ಒಂದು ಇದು ಬರ್ತೈತೆ. ಅದಕ್ಕೆ ಈ ರೀತಿ ಒಣಗಿಸಿದಂತ ಅರಿಶಿನಗಳನ್ನ ನಾವು ಸಂಗ್ರಹಣೆ ಮಾಡಿಡಬಹುದು, ಧಾರಣೆ ಇಲ್ಲ ಅಂತಂದ್ರೆ ಹೇಗೆ? ಒಣಗಿಸಿದ ಅರಿಶಿನಗಳನ್ನ ನೀವು ವರ್ಷಾನುಗಟ್ಟಲೆ ಸಂಗ್ರಹಣೆ ಮಾಡಿಲ್ಲ, ಏನೂ ಆಗೋದಿಲ್ಲ. ಸಂಗ್ರಹಣೆ ಮಾಡ್ಬೇಕಾದ್ರೆ ಹುಳ ಬರೋ ಚಾನ್ಸಸ್ ಇರ್ತೈತಿ, ನುಸಿ ಬರೋ ಚಾನ್ಸಸ್ ಇರ್ತವೆ. ಅದ್ರಾಗ ನೀವು ಚೀಲದಾಗ ತುಂಬಿರಿಸಿ ಶೇಖರಿಸಿಡುವಾಗ ಒಂದು ರಿಪೆಲೆಂಟ್ಸ್ ಅಂತ ಸಿಗ್ತಾವ, ಗುಳಿಗೆ ಪ್ರಮಾಣದಾಗ ಇರ್ತಾವ. ಈವನ್ ನೀವು ನ್ಯಾಫ್ಥಲಿನ್ ಬಾಲ್ಸ್, ನ್ಯಾಫ್ಥಲಿನ್ ಬಾಲ್ಸ್ ನ ಸ್ವಲ್ಪ ದೂರ ಆಗಿಡಬೇಕು, ಯಾಕಂದ್ರೆ ನ್ಯಾಫ್ಥಲಿನ್ ಬಾಲ್ಸ್ ಅತಿ ಸ್ಮೆಲ್, ಅದರದ್ದು ಸೇಂಟ್ ಬಾಳ ಇದಿರ್ತೈತಿ. ಆ ಸೇಂಟು ಇದನ್ನ ಸಪ್ರೆಸ್ ಮಾಡಬಾರ್ದು. ಆದ್ರಿಂದ ಒಂದು ಕೊಣೆಗೆ ಹಾಕಿದ್ರೆ ಸ್ವಲ್ಪ ದೂರಾಗಿನೇ, ಮೂಲೆಯಾಗಿ ನೀವು ಕೊಂಬುಗಳನ್ನು ಶೇಖರಣೆ ಮಾಡಿದ್ರ ಆ ಮೂಲೆಯಲ್ಲಿ ಇಟ್ಟರೆ ಸ್ವಲ್ಪ ಅದರ ವಾಸನೆಯಿಂದ ಹುಳುಗಳು ಕಡಿಮೆ ದೂರ ಆಗ್ತವೆ. ಇನ್ನ ಇಳುವರಿ ಅದು ಹೇಗೆ, ಇದು ಖರ್ಚು ಎಷ್ಟು ಬರುತ್ತೆ ಒಂದು ಎಕರೆಗೆ ಒಟ್ಟ ಟೋಟಲ್ ನಿಮ್ಮ ಒಂದು ಇದ್ರ ಪ್ರಕಾರ ಖರ್ಚು ಎಷ್ಟು ಬರ್ಬೋದು, ಲಾಭ ಅದು ಹೇಗೆ, ಇದರಲ್ಲಿ ಧಾರಣೆ ಹೇಗೆ ಸಿಗ್ತಾ ಇದೆ? ಇದರಲ್ಲಿ ನೋಡಿ ಸರ್, ಬೀಜದ್ದು ಹೆಚ್ಚಿನ ಪ್ರಮಾಣದ ಒಂದು ಬೀಜ ಬೇಕಾಗತ್ತೆ. ಹೌದು, ಸುಮಾರು 2,000 ಕೆಜಿ ಒಂದು ಹೆಕ್ಟೇರ್ಗೆ, ಒಂದ್ ಹೆಕ್ಟರ್ಗೆ 2,000 ಕೆಜಿ ಬೀಜ ಬೇಕು. ಬೀಜಗಳನ್ನ 10-15 ರೂಪಾಯಿ ಅಥವಾ 20 ರೂಪಾಯಿಗೆ ಒಂದ್ ಕೆಜಿ ಕೊಡ್ತಾರೆ. ಹಸಿ ಅರಿಶಿನ ಬೇರುಗಳನ್ನು ಕೊಟ್ಟರು ಎಷ್ಟಾದ್ ನೋಡ್ರಿ, ಅದು ಅದೇ ದೊಡ್ಡ ಇದು. ಆಮೇಲೆ ಉಳಿದಂತೆ ರಾಸಾಯನಿಕ ಗೊಬ್ಬರಗಳಾಗಲಿ ಅಥವಾ ಈ ಉಳಿದ ಆಳು ಹೋಳಿನ ಖರ್ಚಾಗಲಿ, ಕೀಟನಾಶಕಗಳ ಇದಾಗಲಿ, ಇತರೆ ಬೆಳೆಗಳಂತೆ ಇದಕ್ಕೂ ನಾವು ಮಾಡ್ಲೇಬೇಕಾಗತ್ತೆ. ನೀರಾವರಿ ಆಗಲಿ ಇವೆಲ್ಲಾನು ಕಾಮನ್ ಆಗಿ ಎಲ್ಲ ಬೆಳೆಗಳಿಗೆ ಮಾಡಿದಂತೆ ಇದಕ್ಕೂ ಮಾಡ್ಬೇಕಾಗತ್ತೆ. ಸುಮಾರು ಒಂದು 25-30,000 ರೂಪಾಯಿ ಆಳು ಕಾಳಿಂದೆಲ್ಲ ಖರ್ಚು ಬಂದ್ರೆ, ಬೀಜದ್ದು ಖರ್ಚುನು ಸೇರಿಸಿ ಒಂದು 50,000 ರೂಪಾಯಿ ಒಂದು ಹೆಕ್ಟರ್ಗೆ ಅಷ್ಟು ಖರ್ಚು ಬರಬಹುದು. ಆಮೇಲೆ ನಾವು ಇಳುವರಿ, ಒಂದು ಇಳುವರಿ ಅಂದ್ರೆ ತಳಿಗಳ ಮೇಲೆ ಹೋಗುತ್ತೆ. ಎಂತ ಕಡಿಮೆ ಅಂದ್ರೂ ಒಂದು 30 ಟನ್ ಇಳುವರಿ ಕೊಡತಕ್ಕಂಥ ತಳಿಗಳು ಈಗ ನಮ್ಮ ರಾಜ್ಯದಲ್ಲೆಲ್ಲ ಶಿಫಾರಸು. ಹೆಕ್ಟರ್ಗೆ 30 ಟನ್ ಇಳುವರಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇರುವ ತಳಿಗಳನ್ನು ಶಿಫಾರಸು ಮಾಡಲಾಗಿದೆ. ಅಂದ್ರೆ ಇದು ಭತ್ತದ ಬೆಳೆಗೆ ನಾವು ನೋಡಿದ್ರೆ ಲಾಭದಾಯಕ ಅಂತಿರ್ತಾವೆ. ಭತ್ತ ಬೆಳೆಯೋದಕ್ಕಿಂತನೂ ಅಂದ್ರೆ ಸರ್, ಭತ್ತಕ್ಕೇನಿದೆ ನಿಖರವಾದಂತ ಬೆಲೆ ಸಿಗ್ತಾ ಇದೆ. ಆಮೇಲೆ ಭತ್ತ ದೈನಂದಿನ ಇದಕ್ಕೆ ಬೇಕೇ ಬೇಕು, ಅಧಿಕ ಪ್ರಮಾಣದಲ್ಲಿ ಬೇಕು. ಇದು ಏನಾಗುತ್ತೆ, ಅರಿಶಿನ ಸ್ವಲ್ಪ ಪ್ರಮಾಣದಲ್ಲಿ ಔಷಧಿ ತಯಾರಿಸಲಿಕ್ಕೆ ಆಗಲಿ, ಈಗ ಮತ್ತ ಚರ್ಮದ ಒಂದು ಕಾಂತಿಯುಕ್ತ ಇವುಗಳನ್ನ ಕಾಸ್ಮೆಟಿಕ್ಸ್ ತಯಾರಿಕೆಯಲ್ಲಿ ಇಂಡಸ್ಟ್ರಿಗೆ ಇದು ಬಹಳ ಉಪಯೋಗ ಆಗ್ತದೆ. ಔಷಧಿ ಇಂಡಸ್ಟ್ರಿ ಆಗಲಿ, ಕಾಸ್ಮೆಟಿಕ್ಸ್ ಇಂಡಸ್ಟ್ರಿಗೆ ಆಗಲಿ ಅಲ್ಲಿ ಉಪಯೋಗ ಆಗ್ತೈತಿ. ಅವು ಎಲ್ಲಾ ಕಡೆನೂ ಅಷ್ಟೊಂದು ಪ್ರಚಲಿತವಾಗಿ ಅಲ್ಲಿಲ್ಲ. ನಮ್ಮ ಭಾಗದ ರೈತರು ಅಷ್ಟೊಂದು ಸ್ಪೆಷಲಿ ಉತ್ತರ ಕರ್ನಾಟಕ ಅಂದ್ರೆ ಇದನ್ನ ಮಾರುಕಟ್ಟೆ ನಮ್ಮಲ್ಲಿ ರಾಯಚೂರಿನಲ್ಲಿ ಮಾರುಕಟ್ಟೆ ನಮ್ಮಲ್ಲಿ ರಾಯಚೂರಿನಲ್ಲಿ ಮಾರುಕಟ್ಟೆ ಇಲ್ಲ ಸರ್. ರಾಯಚೂರು ಜಿಲ್ಲೆಯಲ್ಲಿ ಇಲ್ಲ. ನಮ್ಮ ರಾಜ್ಯದಲ್ಲಿ ಅರಿಶಿಣ ಬೆಳೆ ಮಾರುಕಟ್ಟೆ ಉತ್ತರ ಕರ್ನಾಟಕದೊಳಗ ಮಾಲಿಂಗ್ಪುರದಲ್ಲಿ ಸ್ವಲ್ಪ ಮಟ್ಟಿಗೆ ಇದೆ, ದಕ್ಷಿಣ ಕರ್ನಾಟಕದೊಳಗ ಚಾಮರಾಜಪೇಟೆಯಲ್ಲಿ ಇದೆ. ಅಷ್ಟು ಬಿಕ್ಕಿ ನಾವು ಹೊರ ರಾಜ್ಯದೊಳಗೆ ನಾವು ಹೋಗಿ ಮಾರಬೇಕು ಅಂತಂದ್ರೆ ಸಾಂಗ್ಲಿಗೆ ಹೋಗ್ಬೇಕು, ನಮಗೆ ಸಮೀಪ ಅಂತಂದ್ರೆ ಸಾಂಗ್ಲಿ ಮಾರುಕಟ್ಟೆ. ಒಳ್ಳೆಯದು ಡಾಕ್ಟರ್ ಶೇಖರಗೌಡ ಪಾಟೀಲ್ರೆ, ಇದುವರೆಗೂ ಈ ಒಂದು ಅರಿಶಿನ ಬೇಸಾಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರೆ ರೈತ ಬಾಂಧವರಿಗೆ. ರೈತರು ಈ ಒಂದು ವಿಚಾರವನ್ನು ತಿಳ್ಕೊಂಡು ತಮ್ಮನ್ನ ಸಂಪರ್ಕ ಮಾಡಬಹುದು, ಏನೇ ಮಾಹಿತಿ ಬೇಕಂತಂದ್ರೆ ರೈತರು ಡಾಕ್ಟರ್ ಶೇಖರಗೌಡ ಪಾಟೀಲ್ರು, ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕೆ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಇವರನ್ನ ಸಂಪರ್ಕ ಮಾಡಿ ರೈತರು ಹೆಚ್ಚಿನ ಮಾಹಿತಿಯನ್ನು ಪಡೀಬಹುದು. ಒಳ್ಳೆಯದು ಡಾಕ್ಟರ್ ಶೇಖರಗೌಡರು ಇದುವರೆಗೆ ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅರಿಶಿಣ ಬೇಸಾಯದ ತಾಂತ್ರಿಕತೆಗಳ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಶೇಖರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ DSP ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1-800-2020-20. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೇ ಫಸಲ್ ಬಿಮಾ ಸೇ ಹರ್ ಕಿಸಾನ್.

ನಮ್ ಗಡಿಯಾರ ನಮಗ್ ಸೂಚನೆ ಕೊಡ್ತಿದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟರು ಕೇಳುಗರ ಹೆಸರು ಹೇಳ್ಬಿಡಿ ಅಂತ. ನಮ್ಮ ಹಿಂದಿನ ಸಂಚಿಕೆಯ ಪ್ರಶ್ನೆ, ಮತದಾರರ ಸೌಕರ್ಯಕ್ಕಾಗಿ ಮತಗಟ್ಟೆಯನ್ನು ಯಾವ ಮಹಡಿಯಲ್ಲಿ ಮಾಡಿರ್ತಾರೆ ಅಂತ ಕೇಳಿದ್ವಿ. ಈ ಪ್ರಶ್ನೆಗೆ ಸರಿ ಉತ್ತರ ನೆಲಮಹಡಿ ಅಥವಾ ಗ್ರೌಂಡ್ ಫ್ಲೋರ್. ಈ ಪ್ರಶ್ನೆಗೆ ಹಲವಾರು ಸರಿ ಉತ್ತರಗಳು ಬಂದಿದ್ವು. ಅದರಲ್ಲಿ ಆಯ್ಕೆಯಾದ ಭಾಗ್ಯಶಾಲಿ ಕೇಳುಗರು ಯಾರಂದ್ರೆ ಬೆಂಗಳೂರಿನ ರಾಜಾಜಿನಗರದ ಎನ್ ಆರ್ ಪ್ರಸಾದ್ ಅವರು. ನಿಮಗೆ ಅಭಿನಂದನೆಗಳು. ಚುನಾವಣಾ ಆಯೋಗದ ವತಿಯಿಂದ ನಿಮ್ಮ ಬಹುಮಾನ ನಿಮಗೆ ಅತಿ ಶೀಘ್ರದಲ್ಲೇ ತಲುಪುತ್ತೆ. ನಮಗೆ ಸರಿ ಉತ್ತರ ನೀಡಿದ ಇತರ ಶ್ರೋತೃಗಳೇ, ನೀವು ಖಂಡಿತ ನಿರಾಶರಾಗಬೇಡಿ. ನೀವು ಸಹ ನಿಮ್ಮ ಧೈರ್ಯ ಮತ್ತು ಹುಮ್ಮಸ್ಸಿನಿಂದ ಖಂಡಿತ ವಿಜೇತರಾಗ್ತೀರಾ. ಇದೀಗ ಈ ವಾರದ ಪ್ರಶ್ನೆ ಕೇಳೋ ಸಮಯ. ಭಾರತಿ, ಪ್ರಶ್ನೆ ಏನು ಅಂತ ಕೇಳ್ತೀರಾ? ಕೇಳುಗರೇ, ಪ್ರಶ್ನೆಯನ್ನ ಗಮನವಿಟ್ಟು ಕೇಳಿ. ನೀವು ಕಾರ್ಯಕ್ರಮವನ್ನು ಗಮನವಿಟ್ಟು ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಕೊಡೋದು ಬಹಳ ಸುಲಭ. ಹೌದು ಹೌದು. ಭಾರತಿ, ಬೇರೆ ಏನೇನೋ ಕೇಳಿ ನಮ್ ಕೇಳುಗರು ದಾರಿ ತಪ್ಪಿಸ್ಬೇಡ, ನೀನು ಪ್ರಶ್ನೆ ಕೇಳಿ. ಭಾರತ್, ಈ ವಾರದ ಪ್ರಶ್ನೆ, ಇಎಲ್ಸಿ ಅಂದ್ರೆ ಏನು? ಮತ್ತೊಮ್ಮೆ ನಮ್ಮ ಪ್ರಶ್ನೆ ಸ್ನೇಹಿತರೆ, ನೀವು ಹೇಳಬೇಕಾಗಿರೋದು ಇಎಲ್ಸಿಯ ಫುಲ್ ಫಾರಂ ಅಂದ್ರೆ